ಕೆಆರ್ಪೇಟೆ ತಾಲೂಕು ಅಕ್ಕಿಹೆಬ್ಬಾಳು ಹೋಬಳಿ ಮಾಂಬಳ್ಳಿಯ ಪ್ರಗತಿಪರ ಕೃಷಿಕ ಬಿ ಸ್ವಾಮಿಗೌಡ ಅವರೊಂದಿಗಿನ ಮಾತುಕತೆಯನ್ನು ಆಲಿಸಲಿದ್ದೀರಿ. ರೈತ ಮಂದರ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಕೆಆರ್ಪೇಟೆ ತಾಲೂಕು ಅಕ್ಕಿಹೆಬ್ಬಾಳು ಹೋಬಳಿ ಮಾಂಬಳ್ಳಿಯಲ್ಲಿ ಯಶಸ್ವಿಯಾಗಿ ಕೃಷಿ ನಡೆಸ್ತಿರುವಂತಹ ಡಾಕ್ಟರ್ ಬಿ ಸ್ವಾಮಿಗೌಡ ಅವರು. ಸ್ವಾಮಿಗೌಡ ಅವರ ವಿಶೇಷತೆ ಏನು ಅಂದರೆ ಒಂದು ಪ್ರಯೋಗಶೀಲ ಮನಸ್ಸು. ಈಗಾಗಲೇ ನಾವು ಹಿಂದಿನ ಕಾರ್ಯಕ್ರಮದಲ್ಲಿ ಹೇಳಿದ್ವಿ, ಭತ್ತದ ಒಂದು ಕೃಷಿಯಲ್ಲೂ ಸಹ ಕೂಳೆ ಬೇಸಾಯ ಏನಾದರೂ ಮಾಡ್ಬೋದಾ ಅಂತ ಒಂದು ಪ್ರಯೋಗ ನಡೆಸಿ ಅದರಲ್ಲಿ ಬಹುತೇಕ ಯಶಸ್ಸನ್ನ ಗಳಿಸಿದ್ದಾರೆ ಸ್ವಾಮಿಗೌಡ ಅವರು. ಜೊತೆಗೆ ಅವ್ರಿಗಿರುವಂತಹ ಒಂದು ಕೃಷಿ ಭೂಮಿಯಲ್ಲಿ ನಿರಂತರವಾಗಿ ಭತ್ತ ಬೆಳೀತಾ ಇದ್ದಾರೆ, ತೋಟಗಾರಿಕೆ ಬೆಳೆಗಳು. ಜೊತೆಗೆ ಇರುವಂತಹ ಪಾಲಿ ಹೌಸ್ನಲ್ಲಿ ಈಗ ಕ್ಯಾಪ್ಸಿಕಮ್ ದಪ್ಪಮೆಣಸಿನಕಾಯನ್ನ ಯಶಸ್ವಿಯಾಗಿ ಬೆಳೀತಾ ಇದ್ದಾರೆ. ಅವರೆಲ್ಲ ಕೃಷಿ ಹಿನ್ನೆಲೆಯ ಜೊತೆಗೆ ಈ ಸಸ್ಯ ಪಾಲನಾ ಕ್ಷೇತ್ರವನ್ನು ಸಹ ಅವರು ಮಾಡಿಕೊಂಡಿದ್ದಾರೆ. ಒಂದು ಗುಣಮಟ್ಟದ ತೆಂಗಿನ ಸಸಿಗಳನ್ನು ಅವರೇ ಅಭಿವೃದ್ಧಿಪಡಿಸಿ ಮಾರಾಟ ಮಾಡುವಂಥದ್ದು ಸಹ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸ್ವಾಮಿಗೌಡ್ರೆ, ನಿಮ್ಮ ಜೊತೆ ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ಇನ್ನೊಂದು ಪ್ರತಿಭೆ ಇದೆ, ಒಂದು ದೇವರ ಹಾಡನ್ನ ನಿಮ್ಮ ಧ್ವನಿಯಿಂದನ ಕೇಳಿ ಆಮೇಲೆ ಉಳಿದ ಮಾತನ್ನ ಹಾಡೋಣ. ಹಾಡೋಣ ಸರ್. ಶುಕ್ಲಂ ಭರದಲಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ದ್ಯಾಹಿ ಸರ್ವ ವಿಘ್ನೋಪಶಾಂತಹಿ. ಅಗಜಾನನ ಪದ್ಮಾರ್ಕೌ ಗಜಾನನಂ ಸೇವಿತೌ ಅನೇಕದಂತೌ ಭಕ್ತಾನ ಏಕದಂತಮುಪಾಸ್ಮಹೇ ಅನೇಕದಂತಮುಪಾಸ್ಮಹೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರ ಕಾಯಕ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮತಾಂ ಕಾಮಧೇನುವೇ ನಮತಾಂ ಕಾಮಧೇನುವೇ. ಏನ್ ಜಮೀನಿಗೆ ಹೋಗಿ ಕೃಷಿ ಪ್ರಾರಂಭ ಮಾಡುವಾಗಲೂ ಹೆಂಗೆ ಶುರು ಮಾಡ್ತೀರಾ ಅಂತ? ಅದು ಮೊದಲಿನ ಸಾಲ ನನಗೆ ಈ ಅರ್ಧ ಕೃಷಿ ಕಡೆಗೆ ಗಮನ ತಗೊಂಡ್ರೆ ಅರ್ಧ ಕಲೆ ಕಡೆಗೆ ಸ್ವಲ್ಪ ಜಾಸ್ತಿ ದೇವರ ಸ್ತುತಿಗೂ. ಅದೋ ಮಸ್ತ್ ನಂಗೆ ಯಾವ್ದಾದ್ರು ಒಂದು ಭಕ್ತಿ ಹಾಡ್ಕೊಂಡ್ರೆ ಅದು ಕಲೆ ಕಂಡು ಬಿಡ್ತಿರ್ತೀರ ಸರ್. ಅದು ಕಲಿತು ಆಡ್ತಾ ಇರ್ತೀರಿ ಕೃಷಿನಲ್ಲೂ ಯಶಸ್ಸು. ಯಶಸ್ಸ ಮಾಡ್ಬೇಕು ಅಂತ ನಂಗೆ ರೈತರ ಕೆಲಸದಲ್ಲಿ ಭಾರಿ ಹುಮ್ಮಸ್ಸು ಸರ್. ಚಿಕ್ಕದಿಂದಲೂ ಒಬ್ಬ ಮಾಡೋ ಕೆಲಸ ನಾನು ಒಬ್ಬ ಮಾಡೋದು ನಾಲ್ಕು ಆಳು ಮಾಡ್ಬೇಕು ಆ ಟೈಪ್ ನಾನು ವಯಸ್ಸು ಕಾಲದಲ್ಲಿ ಮಾಡ್ತಿದ್ದು. ಅದೇನು ಹೇಳ್ಕೊಳಂಗಿಲ್ಲ ಈಗ. ಇಡೀ ಊರಿಗೆ ಎಷ್ಟು ವಯಸ್ಸು ಈಗ? ನನಗಾಗಲೇ 63 ಆಯ್ತ ಸರ್. ಈಗ ಭತ್ತದ ಬೆಳೆಯಲ್ಲಿ ಅದೇನೋ ಪ್ರಯೋಗ ಮಾಡಿದ್ರಲ್ಲ, ಏನಾಯ್ತು ಅದು? ಭತ್ತ ಬೆಳೆ ಸರ್, ನಾನು ಒಂದ್ಸರಿ ಮಂಡ್ಯಕ್ಕೆ ಹೋಗಿ ಕೆಆರ್ಎಸ್ ಬೋರ್ ಭತ್ತ ತಗೊಂಡೆ ಬಿತ್ತನೆ. ಅದ್ರಲ್ಲಿ 40 ಕ್ವಿಂಟಲ್ 80 ಕೆಜಿ ಭತ್ತ ಬೆಳೆದೆ ಒಂದ್ ಎಕರೆಗೆ. ಆಮೇಲೆ ಅದು ಕೂಳೆ ಜನ ಬತ್ತು ಅಲ್ಲಿ ಇನ್ನು ಕಡಿತಾ ಇದ್ದಂಗೆ ಒಂದು ವಾರಕ್ಕೆ ಕೂಳೆ ಕಾಣ್ತು. ನನ್ಗೆ ಆಗಲೇ 10 ವರ್ಷದಿಂದ ಕೂಳೆ ಭತ್ತ ಬೆಳೆದಲ್ಲಿ ಪ್ರಯತ್ನ ಮಾಡಲೇಬೇಕು ಅಂತ ಪ್ರಯತ್ನ ಇತ್ತು. ಅಷ್ಟು ದನ ಕಲ್ಗಳು ಮೇಯಿಸ್ಕೊಬಿಡೋದು, ಟ್ರೈನ್ ನೋಡೋಕ್ಕೆ ಅವಕಾಶ ಕೊಡಲಿಲ್ಲ. ಈಗ ಬಂದಿತ್ತಲ್ಲ, ಇದಕ್ಕೆ ಯಾಕೆ ಪ್ರಯತ್ನ ಮಾಡ್ಬೋದು ತಾಳು? ಸುಮ್ಮನೆ ಸದ್ಯಕ್ಕೆ ಸ್ವಲ್ಪ ಯೂರಿಗೆ ಹಾಕ್ಬಿಡೋಣ. ಇದೇನ ಭತ್ತ ಹೊಡೆ ಕಾಣ್ ಕಂಡ್ರೆ ಇನ್ನೊಂದ್ಸಲ ಬೆಳೆ ಕಾಯ್ತದೆ ಕ್ರಮಬದ್ಧವಾಗಿ ಅಂದ್ಬಿಟ್ಟು ಬರೀ ಯೂರಿಯಾ ಹಾಸ್ಬಿಡೆ ಸರ್. 10 ಕ್ವಿಂಟೆಗೆ 4 ಮೂಟೆ ಬತ್ತಾಗಿ ಸರ್. ಬರೀ ಯೂರಿಯಾ ಹಾಸ್ತದೆ ಅಷ್ಟೇ ನಿರ್ವಹಿಸಿದ್ದೆ. ಅದೇ ನನ್ನ ವಿಧಾನದಲ್ಲಿ ಬೆಳೆದ್ರೆ 25-30 ಮೂಟೆ ಬೆಳೆ ಬಿಡೋ ಸರ್. ಹೆಂಗೆ ಸರ್ ಅದು? ಈಗ ಕೂಳೆ ಕುಯ್ತೀವಿ ಗದ್ದೆಯ, ಒಂದು ವಾರ ಆದ್ಮೇಲೆ ನೀರು ಮೊದಲಾಯಿಸೋದು. ಅದಕ್ಕೆ ಮಾಮೂಲಿ 20-20 ನಾವು ನಾಟಿಲಿ ಏನು ಹಾಕ್ತೀವಿ ಅದಕ್ಕೆ ಹಾಕ್ಬಿಟ್ಟು ಆಮೇಲೆ ಏನಾದ್ರು ಟೈಮ್ ಸಿಕ್ಕಿರ್ಬೇಕಾದ್ರೆ ಮನೆ ಗೊಬ್ಬರ ಹುಡಿ ಗೊಬ್ಬರವ ಎಲ್ಲ ಕೊಚ್ಚಿ ಎಲ್ಬಿಟ್ಟು ಮಾಮೂಲಿ ಆಮೇಲೆ 25 ದಿವಸ ಕಳೆದ ಇವ್ರಿಗೆ ಹಾಕ್ಬಿಟ್ಟು ನೀರು ಕೊಟ್ಕೊಂಡು ಹೋಗೋದು ಅಷ್ಟೇ ಸರ್. ಇನ್ನೇನು ಬದಕ್ಕೆ ಕೊಚ್ಚಂಗಿಲ್ಲ, ಹಾಗೆ ಹಾಕಂಗಿಲ್ಲ, ಯಾವ್ದು ಹಾಕಂಗಿಲ್ಲ, ನಾಟಿನ ಇಡಂಗಿಲ್ಲ. 25-30 ಮೂಟೆ ಅಳ್ಳಾಡನೇ ಕಡಬೋದು ಸರ್. ಯಾರು ಬೇಕಾದ್ರೆ ಮಾಡಲಿ, ನನ್ನ ನಂಬಿಕೆ ಮೇಲೆ ಬೇಕಾದ್ರೆ ಮಾಡಲಿ, ಅದು ಹೇಳಾದಾಗ ನಾನೇ ಬೇಕಾದ್ರೆ ಆ ಕಡೆಯಿಂದ ಜಮೀನಿಂದ ದುಡ್ಡು ಕಟ್ಕೊಡ್ತೀನಿ ಸರ್. ಅದ ಈಗ ನೀವು ಅದನ್ನ ಮಾಡ್ಬೇಕು, ಟ್ರೈ ಮಾಡಿ ನೋಡಿದೆ, ಮಾಡ್ತೀನಿ. ಅದ ಈ ಸರಿ ಮಾಡ್ಬೇಕು ಅಂತ ಮಾಡಿದೆ. ಬೇಸಿಗೆ ನಮ್ಮ ಹುಡುಗರು ನೀರು ಸಡ್ಡೆ ಜಾತ ಬಿಡಿ ಅಂತ ಹೇಳ್ತೀನಿ, ಬಾಕಿ ಸಾಲಾಗಿಲ್ಲ ಅಂತ. 2 ಕ್ವಿಂಟೆ ಮಾಡಿದ್ದು ಯಶಸ್ವಿ ಆಯ್ತು. 10 ಕ್ವಿಂಟೆ ಮಾಡಿ 4 ಮೂಟೆ ಆಯ್ತು. ಅದು ಯಶಸ್ಸು ಅಂದ್ರೆ ಕ್ರಮಬದ್ಧ ಮಾಡಿ ನಾನು ಒಡೆ ಕಡದೋ ಇಲ್ವ ಬಂದದ ಭತ್ತ ಪರೀಕ್ಷೆ ಮಾಡಕ್ಕೆ ಸರ್. ಅದನ್ನ ಆ ಧೈರ್ಯವಾಗಿ ನಾನು ಹೇಳ್ತಾ ಇರೋದ ಅದನ್ನೇ ಮುಂದುವರಿಸ್ತೀರಿ? ಮುಂದುವರಿಸ್ತೀನಿ ಸರ್, ಗ್ಯಾರಂಟಿ ಅದು. ಈ ಸರಿ ನಾನು ಕ್ಯಾಪ್ಸಿಕಮ್ಮ ನಮ್ಮ ಹುಡುಗರು ಈ ಬೆಂಗಳೂರಿಗೆ ತಂದವ್ರೆ ಕ್ಯಾಪ್ಸಿಕಮ್ ಸೋಸಿಯ, ಒಂದು ಸೋಸಿ 10 ರೂಪಾಯಿ ಬಿದ್ದಿದೆ ಅಂತದ್ದು. 5 ಸಾವಿರ ಸೋಸಿಯ ಕ್ಯಾಪ್ಸಿಕಮ್ ಅಲ್ಲಿ ಪಾಲಿ ಹೌಸ್ನಲ್ಲಿ ಮಾಡೋದ್ರೆ ಆದ ಎಲ್ಲ ಪೂರ್ತಿ ವಿಧಾನಗಳನ್ನ ಅವ್ರಿಗೆ ಎಲ್ಲ ಪೂರ್ತಿ ಟ್ರಯಲ್ ಗೊತ್ತವ್ರಿಗೆ, ನಮ್ಗೆ ಅವೆಲ್ಲ ಏನು ಅರ್ಥವಾಗಿಲ್ಲ, ಎಲ್ಲ ಬರ್ಕೊಡ್ತಾರೆ ಕಾಲ ಕಾಲಕ್ಕೆ ಏನೇನು ಮಾಡಬೇಕು ಅದೆಲ್ಲ ಎಲ್ಲ ಕರೆಕ್ಟಾಗಿ ಮಾಡ್ತಾವ್ರೆ. ಅದಕ್ಕೆಲ್ಲ ಹೊಸ್ತಾಗೆ ದಾರನ ಕಿಳಿಸಿ ಬಿಸಾಕ್ಬಿಟ್ಟು ಕಟ್ಟ ಮಾಡ್ಬಿಟ್ಟು ಹೊಸ್ತಾಗೆ ದಾರ ಹಾಕಿಸಿ ಕ್ರಮಬದ್ಧವಾಗಿ ಮಾಡೋದು. ಒಂದ್ ಎಕರೆಗೆ ಮಾಡ್ಬೇಕು ಅಂದ್ರೆ ಎಷ್ಟು ಖರ್ಚು ಬೀಳುತ್ತೆ? ಒಂದ್ ಎಕರೆಗೆ ಮಾಡ್ಬೇಕಾದ್ರೆ 36 ಲಕ್ಷ ಬೇಕು ಸರ್. ಅದಕ್ಕೆ ಪಾಲಿ ಹೌಸ್ ಮಾಡಿ ಎಲ್ಲ ಮಾಡಿ ಪಾಲಿ ಹೌಸ್ ಅಲ್ಲ, ಈ ಒಂದು ಬೆಳೆ ಒಂದ್ ಬೆಳೆಗೆ 1.5 ಲಕ್ಷದಿಂದ 1.75 ಲಕ್ಷ ಆಯ್ತು ಖರ್ಚು. ಈಗ ನಮ್ಗಾಲೆ ಒಂದು 6 ಟನ್ ಕೊಟ್ಟದೆ ಈ ಸಲ, ಒಂದು 3 ಟನ್ ಅಲ್ಲಿಂದಾನೇ ಕೊಡ್ತಾರೆ ಕಂಪನಿ ಅವರು. ಆ ಕಂಪನಿ ಕೊಡ್ತಾರೆ, ಒಳ್ಳೆ ಕಂಪನಿ ತರಬೇಕು, ಅದು ಇಲ್ಲ ರೇಟ್ ಆಯ್ತದೆ. ನೀರೊಂದು ಮಾತ್ರ ನಿಮ್ದು? ಹಾ, ನೀರು ಹನಿ ನೀರಾವರಿ ಇಲ್ಲ, ಕಂಪ್ನಿ ಕೂಡ ನಾವು ದುಡ್ಡು ಕಟ್ಬೇಕು ಸರ್ ಅದಕ್ಕೆ. ಅಲ್ಲ ನೀರು, ಹಾ ನೀರಿಂದೆಲ್ಲ ಹನಿ ನೀರಾವರಿ ಮಾಡ್ಕೊಂಡೆಲ್ಲ ಕೃಷಿ ಹೊಂಡ ಎಲ್ಲ ಕರಗುವಂತ ಗೊಬ್ಬರಗಳೆಲ್ಲ ಅಲ್ಲೇ ಅಲ್ಲೇ ಹಾಕೋದು ಸರ್. ನೀವು ಕೀಟ ರೋಗದ ಏನ್ ಬಾಧೆ ಇಲ್ಲ? ಇಲ್ಲ ಬಾಧೆ ಆಗ್ಲೇ 4 ದಿವಸಕ್ಕೆ ಒಂದ್ ವಾರಕ್ಕೆ ಎಲ್ಲ ಔಷಧಿ ಸ್ಪ್ರೇ ಮಾಡ್ತಾರೆ ಹುಡುಗರು. ಪಾಲಿ ಹೌಸ್ ಮಾಡಿ ಎಷ್ಟು ವರ್ಷ ಆಯ್ತು? ಹಾಲೆ 3 ವರ್ಷದ ಮೇಲೆ ಆಯ್ತು ಸರ್. ನಿಮ್ದು ಎಷ್ಟು ಬೆಳೆ ತೆಗ್ದಿದೀರ? ಹಾಲೆ 3 ಬೆಳೆ ತಗದಂಗಾಗದೆ ಕ್ಯಾಪ್ಸಿಕಮ್ನ ಒಂದ್ ಸಾರಿ 27 ಟನ್ ಆಗಿತ್ತು ಫಸ್ಟ್ ಅರ್ಧ ಎಕರೆಲಿ, ಆಮೇಲೆ 2ನೇ ಸಾರಿಗೆ 16 ಟನ್ ಆಯ್ತು. ಅದೇ ನಮ್ಗೆ ಗೊತ್ತಿಲ್ಲ, ಬೇರೆ ಜನಗಳ ಕರ್ಕೊಂಡು ಹೋಗ್ಬಿಟ್ಟು ಚೆನ್ನಾಗಿ ಬಂದ್ಬಿಡ್ತೀವಿ, ನನ್ಗೆ ಗೊತ್ತಿವಲ್ಲ ಜನಕ್ಕೆ ನನ್ಗೆ ಜಾಸ್ತಿ ಪರಿಚಯ ತಗೊಂಡೋಗೋದು ಒಳಗಡೆ ಮುಗಿಸೋದು ಪುನಃ ಬರೋದಿಂಗ್ ಮಾಡ್ದು ಒಂದೇ ವಾರಕ್ಕೆ ಎಲ್ಲ ಪೂರ್ತಿ ಹೋಗಕ್ಕೆ ಅನ್ಸ್ಕೊಬಿಡ್ತು. ಅದಕ್ಕೆ ಈ ಸರಿ ನಾವು ಅದ ಕಂಟ್ರೋಲೇ ಮಾಡ್ಬಿಟ್ಟಿದ್ವಿ, ಯಾರನ್ನು ಕರ್ಕೊಂಡು ಹೋಯ್ತಾ ಇಲ್ಲ ಅದಕ್ಕೆ. ನಾವೇನಿದ್ರು ನಾವು ಸುತ್ತಾಡ್ದಾಗ ಮಾತ್ರ ಒಳಗಡೆ ಹೋಗೋದು, ಸುತ್ತಾಡಿದ್ರೆ ಮಾತ್ರ ಹೋಗಿಲ್ಲ. ಆಗ ಹಂಗೆ ಮಾಡಿ ಈ ಸರಿ ಬೆಳೆ ಚೆನ್ನಾಗಿ ಬಂದ ಸರ್. ಈಗ ಇನ್ಮೇಲೆ ಈಗ ಆಲೆ ಒಂದು ತಿಂಗಳಾಗ ನಾವು ಇಟ್ಟಿರ್ತೀವಿ, ಇನ್ನೂ ಒಂದು 3 ತಿಂಗಳು ಸಿಗ್ಬೋದು ಅನ್ಸುತ್ತೆ. 3 ತಿಂಗಳು ಕಟಾವು ಮಾಡ್ಬೋದು? ಹಾ, ಕಟಾವು ಮಾಡ್ಬೋದು. ಆಮೇಲೆ ರೇಟ್ ಹೋದೆ 50. ಈಗ ಎಲ್ಲಿ ಮಾರಾಟ ಮಾಡ್ತೀರಿ ಅದನ್ನ? ನಾವು ಮೈಸೂರಿಗೆ ವಿಜಯನಗರಪಟ್ಟಣಕ್ಕೆ ಆಸನಕ್ಕೆಲ್ಲ ಹಾಕ್ತಿದ್ರು ಸರ್. ಈಗ ಬೆಂಗಳೂರು ಕಳಿಸಿದ್ದೋ ಆ ಮೊದಲ ಟೈಮು, ಅದು ಸ್ವಲ್ಪ ದುಡ್ಡು ಲಾಸ್ ಆಯಿತು, ನಮ್ಗೆ ಯಾಕೋ ಅಡಿಯಿಲ್ಲ ಅಲ್ಲಿ. ಆಮೇಲೆ ಮೈಸೂರು ನೋಡೋ ಮಾರ್ಕೆಟ್ ಏನು ರೇಟು ಅಂತ, ಆ ಮೈಸೂರಿಗೆ 4 ರೂಪಾಯಿ ಇವನು ಕಮಿಷನ್ ಇಟ್ಕೊತಾನೆ ಅಷ್ಟೇ, ಕ್ಯಾಬ್ ಬಿಡಲಿ ಮಾರ್ಕೆಟ್ನಲ್ಲಿ. ಈ ಕ್ಯಾಬ್ ಬಿಡಿ ತಗೊಂಡೋಗ್ಬಿಟ್ಟು ನಮ್ಮ ಟಾಟಾ ಸಿಲ್ಲಿ ಹಾಕ್ಬಿಡ್ತೀವಿ ಸರ್. ಸರಿ, ಮೈಸೂರು ಮಾರ್ಕೆಟ್ ಹೋಗುತ್ತೆ? ಹಾಂ, ಹೋಯ್ತದೆ. ಇವತ್ತು ರೇಟ್ ಏನದೇ ಅದನ್ನು 4 ರೂಪಾಯಿ ಇಟ್ಕೊತಾನೆ ಅಷ್ಟೇ ಕಮಿಷನ್ದು. ಹಂಗೆ ಅದು ಈಗ ಚೆನ್ನಾಗಿ ಸಿಕ್ಕಂಗೆ ಕಾಣ್ತದೆ ಸರ್. ಆಮೇಲೆ ಅದಲ್ಲದೆ ಈ ಹೊಸ್ದಾಗಿ ಅಡಿಕೆ ನೆಟ್ಟಿದ್ವಿ ಸರ್ 1 ಕಲೆಕ್ಕರಿಗೆ, ಅಲ್ಲೇ ಸ್ವಲ್ಪ ಹೆಚ್ಚು ಕಮ್ಮಿ 2 ವರ್ಷ ಆಗದೆ ಭಾಳ ಚೆನ್ನಾಗಿ ಬಂದಿದೆ ಅಡಿಕೆ ಸೊಸಿ. ಅದರೊಳಗೆ ಬಾಳೆ ಹಾಕಿತ್ತು, ಬಾಳೆದೇನು ರೇಟ್ ಸಿಕ್ತೀನಿ ಒಟ್ಟಿನಲ್ಲಿ. ಈಗ ಬಾಳೆನ ಸುತ್ತಾಬಿಟ್ಟಿದ್ದೀವಿ, ಅಡಿಕೆ ಎಲ್ಲ ಚೆನ್ನಾಗಿ ಬಂದಿದೀವಿ. ಏನು ಅಂತರದಲ್ಲಿ ನೆಟ್ಟಿದ್ದೀರಿ ಅಡಿಕೆಗಳು? ಅಂತರ 8-9 ಅಡಿಗೆ ಸರ್, ಕರೆಕ್ಟಾಗಿ ನೆಟ್ಟಿದ್ವಿ. ಎಲ್ಲ ಟ್ಯಾಕ್ಟರ್ ಓಡಾಡ್ಬೇಕು, ಆಮೇಲೆ ಮರನ ಸ್ವಲ್ಪ ಮರ ಗಿಡಬಾರ್ದು ಬರಲಿ ಅನ್ನೋ ಲೆಕ್ಕಕ್ಕೆ ಮಾಡಿದ್ದೀವಿ. ಅದಕ್ಕೆ ಬೇಕಾದ ಗೊಬ್ಬರ ಎಲ್ಲ ಅದೇ ಸರ್. ಈಗ ಮನೆ ಗೊಬ್ಬರನ್ನು ಆಗಲೇ ತುಂಬ್ಕೊಂಡು ಎಲ್ಲ ಫುಲ್ಲು ತುಂಬಿಟ್ಟು ರೆಡಿ ಮಾಡಿ ಎಲ್ಲ ಪಟಾನ ಕಟ್ಟಿಸಿ ಎಲ್ಲ ಬಿಡ್ತೀವಿ ಸರ್. ಉಳಿಸಿ ಈಗೇನಿಲ್ಲ, ಹನಿ ನೀರಾವರಿ ಮಾಡಿದೀವಿ, ನೀರು ನೋಡ್ಕೋಬೇಕು ಅಷ್ಟೇ. ಆ ಲೆಕ್ಕಕ್ಕೆ ಬೆಳೆ ಚೆನ್ನಾಗಿ ಬರ್ತಾ ಇದ್ವಿ. ಸಸಿ, ತೆಂಗಿನ ಸಸಿಗಳನ್ನು ಮಾಡ್ತಿರಲ್ಲ, ಅದಕ್ಕೆ ಹೆಂಗೆ ವಿಧಾನ? ತೆಂಗಿನ ಸಸಿ ಏನಿಲ್ಲ ಸರ್, ನಾವಲ್ಲಿ ಹಳೆ ತಳ್ಳು ಅಲ್ಲಿ 30-40 ವರ್ಷ ಮರಗಳವ ನಮ್ಮ ಭಾರಿ ಚೆನ್ನಾಗವೆ. ನಮ್ಮ ದೊಡ್ಡಪ್ಪದ ಕಾಲದವೇ ಅವು. ನಾವು ತಗೊಂಡಿ ತೋಟ ಒಂದು 1/2 ಎಕರೆ ಇದೆ. ಅವ ತಳ್ಳು ಬಿದ್ದ ತಳ್ಕೊಳ್ಳಿ ತಗೊಂಡು ಆಯ್ಪಣಿ ತಳ್ಗಳ ನಾವು ಇಲ್ಲಿ ಒಗ್ಗ ಹಾಕ್ತೀವಿ. ಒಗ್ಗ ಹಾಕ್ಬಿಟ್ಟು ಕಿತ್ತಿ ನಂತರ ಜಪ್ಪೆ ಸೊಸಿನೂ ಹಾಕ್ತೀವಿ, ಬೇಕಾದ್ರೆ ಜಪ್ಪೆ ಸೊಸಿನ ಕಿತ್ಕೋಬಹುದು. ಇಲ್ಲ ನಮ್ಮ ಮನೆ ಹತ್ರ ಮರಳೋದೆ, ಆ ಮರಳಿಗೆ ಹಾಕ್ತೀವಿ. ಅವ್ರು ಬೇಕಾದ ಸಮಯ ಇದ್ದಂಗೆ ನಾವು ಅದು ಮಾರಾಟ ಮಾಡ್ತೀವಿ, ನಾವು ನೆಟ್ಕೋತೀವಿ ನಮ್ಮ ಮನೆಗೆ. ಇನ್ನು ನೆಡ ಅಂತ ಹೋಗ ನಮ್ಗೆ ಈಗಲೂ 1,000 ಗಿಡ ಅವೆ ಕೊಡೋವು, ಅದು ಇನ್ನೂ 1,000 ತಳ್ಳದೆ ಈಗ ಹಾಕೋದಕ್ಕೆ ಸಿದ್ಧ ಮಾಡ್ಕೋತಾ ಇರ್ತೀರಾ ನೀವು? ಅದೇ ಈಗ ಬೇಕು ಅಂದವ್ರು ಕೊಡ್ತೀವಿ. ಯಾಕೆಂದ್ರೆ ನನಗೆ ಮೋಸ ಮಾಡ್ತದಲ್ಲಿ ಚಂದ್ರಪಟ್ಟಣ ಕಡೆ 300 ರೂಪಾಯಿ ಒಂದು ಸೊಸೆ ಹಂಗೆ ಕೊಟ್ಟರು ಜಪ್ಪೆ ಸೊಸೆ ಅಂತ. ಅವೇನೆಲ್ಲ ದೊಡ್ಡ ಸೊಸೆಗೆ ಹೊತ್ಕೋವೆ ಒಂದು ಏನು ಒಂದು 30-40 ಉಳ್ಕೊಂಡ್ವೇನೋ. ಆಗ ನಮ್ಮವನ್ನ ಯಾಕೆ ಹಾಕ್ಬಾರ್ದು ಅಂತ ಅಲ್ಲಿಗೂ ಇಗೂ ನೋಡ್ದಲ್ಲ. ಆಗ ನಾನು ಹಾಕಿ ಆಮೇಲೆ ಬೇರೆಯವ್ರಿಗೂ ನಮ್ಮ ತಳ್ಳೆ ಚೆನ್ನಾಗಲ್ಲ ಅಂದ್ಬಿಟ್ಟು ಆಗ ಬೇರೆಯವ್ರಿಗೆ ಗೊತ್ತಾಯ್ತಲ್ಲ, ಬಂದು ಬಂದು ನಮ್ಮವ್ರಿಗೆ ಬಿಟ್ಟೆ ಕೊಟ್ಟಲ್ಲ. ಈಗ ಈ ಅಡಿಕೆ ನಿಮ್ಮ ತೋಟದಲ್ಲಿ ಹಾಕಿರೋದಲ್ಲ, ಈಗ ನೀವೇ ಮಾಡ್ಕೊಂಡು ಸಸಿ? ನಮ್ಮ ಈಗ ನೆಟ್ಟಿರೋ ನಮ್ಮ ತೋಟದಲ್ಲಿ ಅರ್ಧ ನೆಟ್ಟಿದ್ದೀನಿ, ನನಗೆ ಗೊತ್ತಿರಲ್ಲ. ಆಮೇಲೆ ನಮ್ಮವೆ ತಳ್ಳು ಚೆನ್ನಾಗಿ ಎಲ್ಲ ಭಾರಿ ಚೆನ್ನಾಗಿ ಬಂದವು ಸರ್. ನಮ್ಮವು ಅಡಿಕೆ ಕಾಯಿ ಒಳ್ಳೆ ಒಳ್ಳೆ ತಳಿ ನೆಟ್ಟೋರು ಹಿಂದೆ ನಮ್ಮ ದೊಡ್ಡಪ್ಪ ಚೇರ್ಮನ್ ಹಿಂದೆ ಅವ್ರು ಒಳ್ಳೊಳ್ಳೆ ತಳಿ ಅಂತ ನೆಟ್ಟವ್ರೆ. ಅದರಿಂದ ಇಂಥದ್ದು ಕಳ್ಕೊಂಡ್ಬಲ್ಲ ಅಂತ ಆ ಒಗ್ಗ ಹಾಕಕ್ಕೆ ನೆಟ್ಟಿದ್ದೀನಿ. ಏನು ಇಳುವರಿ ಗೊತ್ತಿತ್ತು ಒಂದು ಮರಕ್ಕೆ? ಸುಮಾರು ಒಂದು ಮರಕ್ಕೆ ಅವು 25 ರಿಂದ 40-50 ಕೆಜಿ ಗಂಟೆ ಬರ್ತದೆ ಸರ್. ಆ ರೀತಿ ಚೆನ್ನಾಗಿ ಬಿಡ್ತಿದ್ದೋ ಆ ರೀತಿ ತಳಿ. ಹಾ, ತಳಿ ಒಳ್ಳೆ ತಳಿ. ಅದರಿಂದ ಹೊಸ ಹೊಸ ತಳಿಗಳನ್ನು ಹುಡ್ಕೊಂಡು ಹೋಗೋಕ್ಕಿಂತ ಇಲ್ಲ, ಇದು ತಳಿಯ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಅದು ಸರಿ ಸರ್. ಅದಕ್ಕೆ ನಾನಾಗ ಈಗೆಲ್ಲ 800 ಇದ್ರಲ್ಲಿ ತಗೊಂಬಂದೆ ಚೆಂದಗಾಲ್ನಲ್ಲಿ. ಈ ತೆಂಗ್ ಹಾಕೋದೆ 2 ಎಕರೆಗೆ, ಅದ್ರೊಳಗಡೆಗೆ ಅದನ್ನು ನೋಡೋದು ನಮ್ಮ ತಳಿ ಹೆಂಗೆ ಇತ್ತು. ಅವು ಕಡಿಮೆನೂ ಸಿಕ್ತು, ಬರೀ 14 ರೂಪಾಯಿ ಕೊಟ್ಟರು, 25 ರೂಪಾಯಿ ಸೊಸಿಯ. ಅವ್ರು ತಗೊಂಡ್ಬಂದು ಒಂದು 800 ಇಲ್ಲಿ ಮಡಿಕೊಂಡಿದ್ದೀನಿ ಮನೆ ಹತ್ರ. ಈಗ ಅದು ತಂದು ಹಾಕೋದು ಎಲ್ಲ ಸುಮಾರು ಜನ ಮಾಡ್ತಾರೆ, ಹೋಗ್ತಾರೆ ತರ್ತಾರೆ. ಅದು ತಂದು ಹಾಕೋ ವಿಧಾನ ಹೆಂಗೆ? ವಿಧಾನ ಏನಿಲ್ಲ ಸರ್, ಅದು ಈಗ ನಾವು ಬೇಕು ಅಂದ್ರೆ ನಮ್ಗೆ ಟೈಮ್ ಸಿಕ್ಕಿದ್ರೆ ಪ್ಯಾಕೆಟ ದೊಡ್ಡದಾಗ ಮಾಡ್ಕೊಬಿಟ್ಟು ಇನ್ನು ಪುನಃ ಮನೆಗೆ ಹೋದ್ರೆ ಕೆಮ್ಮಣ್ಣ ಬೆರೆಸ್ಕೊಬಿಟ್ಟು ಈ ಬೇರೆ ಪ್ಯಾಕೆಟ್ ಹಾಕಿ ಮಾಡಿದ್ರೆ ಹಂಗೆ ಇಡ್ಬೇಕಂತಿಲ್ಲ ಅವೆಲ್ಲ. ಹಾಂ ಸರ್, ಹಂಗೆ ತಂದ್ಮೇಲೆ ಹಾಂ ಹಂಗೆ ಇಡಬೇಕು. ಹಂಗೆ ಇಟ್ಟೆಲ್ಲ ಮಾಡಿ ನೀವೇನು ಹಾಕೊಂಡಿದ್ದೀವಿ, ನಾವೇನು ಚೇಂಜ್ ಮಾಡಿಲ್ಲ ಅಲ್ಲ ಮಾಡೋದಾದ್ರೆ ಹಂಗೆ ಮಾಡ್ಕೊಂಡು ಏನು ಬೇಕಾದ್ರೆ ಇನ್ನೂ 6 ತಿಂಗಳು 1 ವರ್ಷ ಬಿಟ್ಬೇಕಾದ್ರೆ ಬೇರೆ ಜಮೀನು ನೆಡ್ಬೋದು. ಹಾಂ ಇಲ್ಲೇ ಪ್ರಬಲ ಬರ್ತವೆ ಕಂಬವಾಗಿ ಮನೆಯಲ್ಲೇ ಮಾಡ್ಕೊಂಡು ಹಾಂ ಮಾಡ್ಕೊಂಡೆ ಇಟ್ಕೋಬೋದವ. ಇಲ್ಲ ಅಂದ್ರೆ ಅರ್ಜೆಂಟ್ಗೆ ನೆಡ್ಬೇಕು ಮಳೆಗಾಲದಲ್ಲಿ ಈ ನಾವು ತಂದು ಸೋಸಿಗಳು ನೀರು ಹಾಕೊಂಡು ತಗೊಂಡೋಗ ಅಲ್ಲೇ ಪ್ಯಾಕೆಟ್ ಸಹಿತವಾಗಿ ಭೂಮಿಗೆ ಬಗ್ದಿ ಮಾಡೋದು. ಈ ವಿಧಾನ ಮಾಡ್ಬೇಕು ಅಂತ ನಮ್ಮ ಅನಿಸಿಕೆ. ಈಗ ತೆಂಗು ಅಡಿಕೆ ಹೆಂಗೆ ಮಾರುಕಟ್ಟೆ? ಮಾರುಕಟ್ಟೆ ಪರವಾಗಿಲ್ಲ ಸರ್, ಇಲ್ಲೇನ್ ತೊಂದ್ರೆ ಇಲ್ಲ. ಯಾವ್ದು ಬೇಕಾದ್ರೆ ಇಲ್ಲೇ ತಗೊಂಡೋಗ್ತಾರೆ, ಬೇಕು ನಾವೇ ಮಾರ್ಕೆಟ್ ಕ್ಯಾಲ್ಕುಲೇಟ್ ಹಾಕ್ಬೋದು. ಈಗ ಸ್ವಾಮಿಗೌಡರು ಅವರ ಒಂದು ಕೃಷಿ ವಿಧಾನಗಳು ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವ್ರಿಗಿರುವಂತ ಕಲೆ ಆಸಕ್ತಿ ಹಾಡುಗಾರಿಕೆಯಿಂದ ಜನಪ್ರಿಯರಾಗಿದ್ದಾರೆ. ಹಾಗೆ ಹುಡ್ಕೊಂಡು ಹೋಗೋ ಜನಗಳು ಬರ್ತಾ ಇರ್ತಾರೆ, ಹಂಗಾಗಿ ಅಂಥವ್ರು ಕಾರ್ಯಕ್ರಮ ಕೇಳ್ತಿರ್ತಾರೆ. ಇನ್ನೊಂದು ಹಾಡು ಹೇಳ್ಬಿಡಿ ಸ್ವಾಮಿಗೌಡ್ರೆ. ಯಾರು ತಿಳಿಯಲು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ, ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿರ್ತ ಆಯದು ನಂದನ, ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ, ಅಸಹಾಯ ಸೂವನ ಅಕ್ಷೀಣ ಬಲನೋ ಹರನೊಡನೆ ಹೋರಾಡಿ ಪಾಶುಪಥವಂ ಪಡೆದವನು, ಆಗ್ರಹ ತೊಳೆದು ಆಗೋ ಅರಿಗಳೌ ನೀ ಗ್ರಹಿಸೋ ವ್ಯಾಘ್ರ ನಿವನೋ ಉಗ್ರ ಪ್ರತಾಪಿ, ಓ ಉಗ್ರ ಪ್ರತಾಪಿ. ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆವಾಗ ಎಲ್ಲಿ ಅಡಗಿತ್ತು ಈ ನಿನ್ನ ಸೌರ್ಯ, ನೂಪುರಂಗಳ ಕಟ್ಟಿ ನಟಿಸಿ ತಕತೈಯಂದು ನಾಟ್ಯ ಕಲಿಸಿದ ನಪುಂಸಕ ನೀನು, ಚಕ್ರಯೂಹದಿ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭಟ್ಟ ನೀನು, ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗು ಹೋಗಲೋ ಸಿಕಂಡಿ, ಪಡ ಪಡ ಸಿಕಂಡಿಯಂದಡಿಗಡಿಗೆ ನುಡಿಯಬೇಡಲೋ ಮೂಡ, ಬಂಡರದೆ ಗುಂಡಿಗೆಯ ಖಂಡಿಸುತ್ತ ರಣಚಂಡಿ ಕೌತಣ ವೀವ ಗಾಂಡೀವಿ, ಗಂಡುಗಲಿಗಳ ಗಂಡ ಉದ್ದಂಡ ಭೂಮಂಡಲ ದೊಳಕಂಡ ಕೀರ್ತಿ ಪ್ರಚಂಡ, ಚಂಡನೋ ಪ್ರಚಂಡನೋ ಪುಂಡನೋ ನಿರ್ಧರಿಸುವುದು ರಣರಂಗ, ಹೂಡು ಬಾಣಗಳ ಮಾಡುವೆ ಮಾನಭಂಗ, ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ, ಅಬ್ಬರಿಸಿ ಬೊಬ್ಬರಿದಲ್ಲಾರಿಗೂ ಭಯವಿಲ್ಲ, ಆಲ್ಬಡಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ, ಅಂತಕನಿಗೆ ಅಂತಕನು ಈ ಬಬ್ಬು ವಾಹನ, ಮುಚ್ಚು ಬಾಯಿ ಜಾರಣಿ ಮಗನಿ, ಹೇ ಪಾರ್ಥ, ನಮ್ಮ ತಾಯಿ ಜಾರಣಿಯೋ ಪತಿವ್ರತೆಯೋ ಎಂಬ ನಿರ್ಧಾರಕ್ಕೋಸ್ಕರನೇ ಯುದ್ಧ, ಮದಾಂಧ ಕೆಂಗಣಿಂದ ಕೆಂಗರಿಸಿ ನೋಡಿದ ಮಾತ್ರಕ್ಕೆ ನಿನ್ನನ್ನು ಗೆಲ್ಲಲಾರಿ, ಆ ಶಕ್ತಿ ಈಗ ನಿನ್ನಿಲ್ಲ. ಬಬ್ರುವಾಹನ ಚಿತ್ರದ್ದು ಸರ್, ಒಬ್ಬರೇ ಒಂದೇ ಧ್ವನಿಯಲ್ಲಿ ಎರಡು ಪಾತ್ರಗಳನ್ನು ನಿರ್ವಹಿಸಬೇಕು. ಒಂದ್ಸಲ ಇದು ಮಾಡಿದ ಸರ್, ಯಾರೊಬ್ಬರು ಕಲೆಗಾರರು ಚಿಕ್ಕಾಡಿನಲ್ಲಿರು, ನಾನು ಅರ್ಜುನ್ ಹಾಡ್ತೀನಿ ಬಬ್ರುವಾಹನ ಆಡಿ ಅಂತ ಅಂದ್ರು, ಆಗ ಅವ್ರು ಅಚ್ಚರಿಯರು, ಆದ್ರೂ ಈ ಟೈಪ್ ಆಡ್ಲಿಲ್ಲ ಅಂತ ಬೇರೆ ಜನಗಳು ಹೇಳಿದ್ರು, ಅದೇನೋ ದೇವ್ರ ಎಲ್ಲ ಕಲೆ ಎಲ್ಲರೂ ಇದ ಮೀರ್ಸಕ್ಕಾಗಲಿ ಅವನು ಕಲೆಯಲ್ಲಿ ಹೇಳಿ. ಈಗ ಅಕ್ಕಿಯ ಬಾಳು ಹೋಬಳಿನಲ್ಲಿ ನಿಮ್ಮ ಪ್ರಯೋಗಗಳಿಂದ ಈ ಒಂದು ಕಲೆಗಾರಿಕೆಯಿಂದ ನಿಮ್ಗೆ ಜನಸಂಪರ್ಕ ಜಾಸ್ತಿ ಮಂಡ್ಯದಲ್ಲೇ ನಮ್ಗೆ ರಂಗ ಕಲಾವಿದ ಅಂತ ಪ್ರಶಸ್ತಿ ಕೊಟ್ಟರು ಸರ್, ಕೃಷಿ ಇಲಾಖೆಯಿಂದಲೇ ಕೊಟ್ಟರು. ಈಗ ರೈತರು ಎಲ್ಲ ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರ್ತಾರೆ ಸರ್. ಬರ್ತಾರೆ ಕತೆ ಹೇಳಿ, ಎಲ್ಲಿ ಒಂದು ಒಳ್ಳೆ ಎಚ್ಚರ ತರ ಉತ್ಪಾದನೆ ಆಗಬೇಕು ಅಂದ್ರೆ ಯಾವ ತರ ಪ್ರಯತ್ನಗಳಾಗಬೇಕು, ಒಬ್ಬ ಕೃಷಿಕ ಹೆಂಗ್ ಮಾಡ್ಬೇಕು? ಈಗ ನೋಡಿ ಸರ್, ಅದು ನಮ್ ಯಾವಾಗ್ಲೂ ಆ ಚಪ್ಪಲ ಹಾಕ್ಬೇಕು ಜಮೀನ್ ಮೇಲೆ, ಭೂಮಿ ಮೇಲೆ ಭೂಮಿ ನಮಸ್ಕಾರ ಮಾಡ್ಕೊಂಡೆ ನಾವು ಕೈ ಹಾಕ್ಬೇಕು. ಆಗ್ಲೇ ಅದಕ್ಕೆ ನಮ್ಗೆ ಒಂದು ಆತ್ಮಕ್ಕೆ ಸುದ್ದಿ ನೋಡಿ, ನಾನು ಈಗ ಅಲ್ಲೆಲ್ಲ ಮಾಡಿದೀವಲ್ಲ ಅದಾಗೆ ಕಲಿತಾ ಇರ್ತದೆ. ಸ್ವಲ್ಪ ಬೆಳೆ ಚೆನ್ನಾಗಿ ಬಂದಾಗ ಇನ್ನೊಂದ್ಸಲ ನೋಡ್ಬೇಕು ನೋಡ್ಬೇಕು ಅಂತ ಈಗ 2 ಎಕರೆಗೆ ಹಳದಿ ಜೋಳ ಹಾಕ್ಸ್ದೆ. ಅದು ಮಿಷನ್ನೇ ತಗೊಬಂದು, ಮಿಷನ್ನಲ್ಲಿ ಧರ್ಮಸ್ಥಳ ಸಂಘದ ಮಿಷನ್ನಲ್ಲಿ ನಾನು ಹಳದಿ ಜೋಳ ಬಿಡಿಸಿರೋದು. ಈಗ ಅದು ನಮಗೆ ಕರೆಂಟ್ ಇಲ್ಲದೆ ನೀರಿಲ್ದ ಹೋಗ್ಬಿಟ್ಟು, ಕಾಲುವೆದ ನೀರು ಬರೋದಿಲ್ಲ. ಆಗ 1 ಎಕರೆಗೆ ನೀರು ಬರೋದಿಲ್ಲ, ಔಷಧಿ ಹೊಡೆಯಿಲ್ಲ. 1 ಎಕರೆಗೆ ಹೊಡೆದು ಕಳೆ ಬರೋದಿಲ್ಲ, ಕ್ರಮದ ಬಗ್ಗೆ ಎದ್ದದೆ. ಇನ್ನೊಂದು ಕಡೆ ಕಳೆ ಬಂದಿದ್ರೆ ನೀರು ಅದು ಇದು ಬಿಡಿಸಿ ಎಲ್ಲ ಮಾಡಿದೀವಿ ಫೈನಾಗಿ ಅದೇ ಜೋಳ. ಆದ್ರಿಂದ ಆಮೇಲೆ ಅದು ಅಲ್ಲದೆ ಈ ಹಳೆ ತೋಟದಲ್ಲಿ ಅವೆಲ್ಲ ಪಿಗುಣಿ ಆಗ್ಬಿಟ್ಟು ಸರ್, ಅವೆಲ್ಲ ಮಳೆ ಇಲ್ಲದೆ ಅವೆಲ್ಲ ಈಗ ಪುನಃ ಕ್ರಮದ ಬಗ್ಗೆ ಎತ್ಕೊಂಡಿದ್ದೀವಿ. ಆಮೇಲೆ ನಾಟಿ ಕೋಳಿಪ್ಪ ನಾನು ಮುಂದೆ ಮಾಡದೆ ಇರೋದ ಮೊದಲೇ ಹೇಳ್ಬೇಕಂತ ಸುಮ್ಮನಿದ್ದೀವಿ. ಅದೊಂದು 5 ಎಕರೆ ಪ್ಲಾಟು ನಮ್ದು ಈಗ ತೋಟ ಗಿಟ ಎಲ್ಲ ಮಾಡಿರೋದು ಎಲ್ಲ ನಾಟಿ ಕೋಳಿ ಆಗಲಿ ಆಡು ಪಾರಮು ಕುರಿ ಪಾರಮ್ಗೆ ಒಳ್ಳೆ ಟೈಮ್ ಇದೆ. ಆಮೇಲೆ ಕೃಷಿ ಮಾಡೋದ್ರಲ್ಲಿ ಮೀನು ಸಾಕ್ಬೋದು, ಈಗಲೂ ಸಾಕಿದ್ವಿ, ಇನ್ನೂ ಜಾಸ್ತಿ ಮಾಡಬೇಕು ಅಂತ ಆಸೆ ಇದೆ. ಅವೆಲ್ಲ ಮಾಡಾದ್ಮೇಲೆ ಹೇಳಬೇಕು, ಈಗ ಪ್ರಯತ್ನ ನಾನು ಹೇಳೋದು. ಆಮೇಲೆ ಇಲ್ಲಿ ನಮ್ಗೆ ಅದಲ್ಲದೆ ನಮ್ಮ ಮಕ್ಳಿಗೆ ಪಾಲಿಯರ್ಸು ಈ ಬಿಸ್ನೆಸ್ಸು ಎಲ್ಲ ಸಾಮ್ಯಾನ ಇಲ್ಲೆಲ್ಲ ಒಂದು 25 ಹಳ್ಳಿ ನಮ್ಮ ಹುಡುಗ ಚೆನ್ನಾಗಿ ನಂಬ್ಕೊಂಡವೆ. ಈಗ ದೊಡ್ಡಗಾಡನಹಳ್ಳಿಗೆ ನಮ್ಮ ಹುಡುಗರು ಇಡೀ ಊರಿಗೆ ಅರೇಂಜ್ಮೆಂಟ್ ಮಾಡಿ ಅಜ್ಜಪ್ಪ ದೇವಸ್ಥಾನಕ್ಕೆ ದೇವ್ರ ಸ್ಥಾಪನೆ ಮಾಡಿದ್ವು. ಆಗ ಫುಲ್ಲು ಆನೆ ಮೇಲೆ ಮೆರವಣಿಗೆ ಮಾಡಿಸಿದ್ರು. ಈಗ ಆಗ ನಮ್ಮ ಹುಡುಗರ ಅರೇಂಜ್ಮೆಂಟ್ ಇವೆಲ್ಲ ಮಾಡೋದು ನೋಡಿ ನಮ್ಮ ಇಬ್ಬರು ಮಕ್ಕಳಿಗೂ ನೋಡಿ ಸನ್ಮಾನ ಮಾಡಿ ಪೇಟೆ ಹಾಕಿ ಸನ್ಮಾನ ಮಾಡಿ ಕಳಿಸಿದ್ರು. ನಮ್ಮ ಹುಡುಗರು ಒಳ್ಳೆತನ ನೋಡಿ ನಮ್ಮ ಹುಡುಗರು ಹೋಗದಿದ್ರು ನೀವು ಬಂದೇ ಬರ್ಬೇಕು ಅಂತ ಫೋನ್ ಹಾಕೊಂಡು ಕಳ್ಸ್ಕೊಂಡು ಈ ಇಷ್ಟು ವೇದಿಕೆ ಮೇಲೆ ಸನ್ಮಾನ ಮಾಡಿದಂತೆ. ಕೃಷಿ ಜೊತೆಗೆ ಈ ರೀತಿ ಆಮೇಲೆ ಒಬ್ಬರಿಗೆ ಬಡವ ಅಂದ್ರೆ ನಾವು ಲೆಕ್ಕ ಕಳಗಿಲ್ಲ ಕೊಡೋಗ್ಯತೆಗೆ ಅಂದ್ಬಿಡ್ದೆ ಈ ಲೆಕ್ಕ. ಆಮೇಲೆ ಯಾವ್ದಾದ್ರು ದೇವಸ್ಥಾನ ಆಗಿರ್ತಕ್ಕಂಥದ್ದು ನಾವು ಕೊಟ್ಟಷ್ಟು ಈಗ ನಾವು ಆಗ್ತೀವಿ ನಡೀವಿ ಅನ್ನೋದು ಅಷ್ಟೇ. ಹಿಂಗೆ ಸರ್ ಆ ನಿತ್ಯ ಆಮೇಲೆ ಕೃಷಿನಲ್ಲೂ ಈ ರೀತಿಯ ಒಂದು ಮನೋಭಾವ. ಹ್ಞೂ ಅದೇ ಸರ್, ಇಲ್ಲ ಸರ್ ನಾನು ಈ ನನ್ನ ಮನಸ್ಸಿನಲ್ಲಿ ಒಬ್ರು ತೊಂದರೆ ಅಂತ ಕೊಡೋಕ್ಕಾಗದು ಇರೋ ಗಂಟ ಈ ನಮ್ಮ ಕೈಲಿ ಆದರೆ ಸಹಾಯ ಮಾಡೋಣ, ಇಲ್ಲ ಅಂದರೆ ನಮ್ಮ ಶಿಸ್ತ ನಾನು ನೋಡ್ಕೊಂಡು ನನ್ನ ಲೆಕ್ಕದಲ್ಲಿ ಫಲ ಮಾಡ್ತಾ ಇದ್ದೀನಿ. ಆದರೂ ಜನಗಳು ಈ ನಾನಾ ರೀತಿ ಜನದೇ ನಾವು ಎಲ್ಲ ತಿದ್ದುಪಡಿ ಮಾಡೋಕ್ಕಾಗದೆ ಆ ಬುದ್ಧಿ ಅಂತ ಅವ್ರು ಎಷ್ಟೇ ತಡ್ಕೊಳಕ್ಕಿಲ್ಲ. ಆಮೇಲೆ ನಾನು ಅಥವಾ ಏನೂ ಇಲ್ಲದ್ರು ನಾನು ಅಥವಾ ಹಾಗಾಗಿ ಏನಪ್ಪ ಏನು ತಿಳ್ಕೊಳಕಿದ್ದು ಇಲ್ಲ ಅಂತ ಮನಸ್ಸಿನಲ್ಲಿ ಅನ್ಕೊಂಡು ಸುಮ್ಮನಾಗದೆ. ಈಗ ಕೃಷಿ ಭೂಮಿಗೆ ಹೇಳಿ ಈ ಭತ್ತನೂ ಹಾಕಿದ್ದೀನಿ ಸರ್, 1 ಎಕರೆಗೆ ಅಗೆ ಹಾಕಿಸ್ತದೆ. ಪುನಃ ಕೂಳೆ ಭತ್ತ ಮಾಡುವಂತ ಆಲೋಚನೆ ಇದೆ. ಅಲ್ಲೇ ಅದು ಅದೇ ಸರ್, ಅದು ಅದು ಮಾಡೇ ಮಾಡ್ತೀನಿ, ಮಾಡ್ಬಿಟ್ಟು ತೋರಿಸ್ಬೇಕು ಅನಿಸ್ತದೆ. ಯಾಕೆಂದ್ರೆ ರೈತರುಗಳಿಗೆ ಅವ್ರು ಹೇಳ್ತಾರೆ ಬೆಳೆಕಾದ ಅನ್ನೋ ಲೆಕ್ಕ, ನಾನು ಹೇಳೋಗಿದ್ದಂತ ಮಾಡಿದ್ರೆ ಈಗಲೂ ಬೇಕಾದ್ರೆ ಎಂತ ದಡ್ಡ ಮಾಡಿದ್ರು ಮಾಡ್ಬೋದು. ಏನು ಸರ್ ಒಳ್ಳೆ ಭತ್ತ ಹಾಕ್ಬಿಟ್ಟು ತಳಿಯಾಗಿ ಕಳೆಗಳೇನೋ ಕ್ಲೀನಾಗಿ ಮೊದಲೇ ತಗ್ಸಿರ್ತೀವಲ್ಲ, ಕಳೆ ಇದ್ರೆ ಆಗೋದಿಲ್ಲ ತಗ್ಸಿರ್ತೀವಲ್ಲ, ಅದೇನೋ 20 ಕಳೆನೂ ನೀರು ಬಿಟ್ಬಿಟ್ಟು ತಗ್ಸ್ಬಿಟ್ಟು ಈ ಮಾಮೂಲಿ ಅದೇ ಮಾಮೂಲಿ ನಾಟಿ ದಿವಸ 20-20 ಹಾಕ್ತೀವಲ್ಲ, ಹಂಗೆ 1 ಎಕರೆಗೆ 1 ಮೂಟೆ 20-20 ಹಾಕೊಂಡು ಈ ಹುಡಿ ಗೊಬ್ಬರ ಮನೆ ಗೊಬ್ಬರ ಅದೇನೋ ಗದ್ದೆಗೆ ಚೆಲ್ಸ್ಕೊಂಡು ಆಮೇಲೆ ನಾಟಿ ಇದ ಅದಾದ 25 ದಿವಸಕ್ಕೆ ಇವ್ರಿಗೆ ಹಾಕ್ಲಿ. ಇನ್ನೇನು ಬೇಕಾಗಿಲ್ಲ ಸರ್, ನೀರಿಗೊಂದು ಕೇಳ್ತದೆ ಅಷ್ಟೇ, 1 ವಾರಕ್ಕೊಂದ್ಸಲ ಅದು ದಿವಸ ಬಿಟ್ಟು ಆಯ್ತದೆ, ನೀರಿಲ್ಲ ಅಂದಾಗ 1 ವಾರಕ್ಕೊಂದ್ಸಲ ನೀರು ಕೇಳ್ತದೆ. ಇನ್ನು ಭತ್ತ ಮಾಮೂಲಿ 25-30 ಮೂಟೆ ಅಲ್ಲಾಡ್ದಂಗೆ ಖರ್ಚಿಲ್ಲ ಬೆಳಿಬೋದು. ಆ ಲೆಕ್ಕ ಇನ್ನೇನೋ ಇದ್ರೆ ಹೇಳಿ, ಹೊಸ್ದಾಗಿ ವಿಧಾನ ಬೇರೆ ಬೇರೆ ಮಾಡಿದೀವಿ ಅಲ್ಲಿ. ಇನ್ನೇನು ತೋಟಗಾರಿಕೆ ಬೆಳೆಗಳು ಇನ್ನೇನು ಬೆಳಿಲಿಲ್ವಾ ನೀವು? ತೋಟಗಾರಿಕೆ ಬೆಳೆಗಳು ಅದೇ ಸರ್, ಈಗ ಅಡಿಕೆ ತೆಂಗು ಎಲ್ಲ ಬತ್ತದ, ಅದು ಈ ಹಳೆ ತೋಟ ಎಲ್ಲ. ಹಣ್ಣಿನ ಬೆಳೆಗಳು ತರಕಾರಿ ಹಣ್ಣಿನ ಬೆಳೆನ ಬೆಳೆದಿವಿ ಸರ್. ಈ ಕಿತ್ಲೆ ಅದೇ ಮನೆಗಾಗ್ಲಿ ಅನ್ನೋ ಲೆಕ್ಕ 10 ಗಿಡ ಕಿತ್ಲೆ ಗಿಡ ಅದೇ, 1 ಸೀಪೆ ಗಿಡ ಒಂದು 10 ಇವೆ. ಅದನ್ನ ಲೆಕ್ಕಾಚಾರಕ್ಕೆ ಬರೋದಂತ ಈಗ ಒಂಥರ ಸೀಪೆ ಬರೋದಲ್ಲ, ಎಲ್ಲ ದಪ್ಪ ಸೈಜು. ಆದ 1 ಗಿಡ ನೆಟ್ಟಿದ್ವಿ. ಆದ ನಾನೀಗ ಕೋಲಾರ ಜಿಲ್ಲೆಗೆ ಟ್ರೈನಿಂಗ್ ಕಳಿಸಿದ್ವಿ ಮಂಡ್ಯ ಜಿಲ್ಲೆಯಿಂದ, 1 ಆಲೋಚನ ಅಲ್ಲಿ 6 ಎಕರೆ ಜಮೀನು ಮಾಡೋಣಬ್ಬ. 6 ಎಕರೆಯಲ್ಲಿ 3 ಎಕರೆಗೆ ಒಂದು ಸರಿ ಫಲ ಬಂದದೆ. 1 ತಿಂಗಳಿಗೆ 3 ಎಕರೆಯಿಂದ 6 ಲಕ್ಷ ದುಡ್ಡು ಸಿಕ್ಕದಂತೆ. ಎಷ್ಟು ವರ್ಷ ಫಲ ಕೊಡುತ್ತೆ ಅದು? ನೆಟ್ಟ 7 ನಾವು ಆಗಲೇ ನೋಡಿದೀವಿ ಒಂದು ಗಿಡವ, ಈ ನೆಟ್ಟ 7 ತಿಂಗಳು ಫಲ ಬಿಡ್ತದೆ. 7 ತಿಂಗಳು ಬಿಡ್ಸಿಟ್ರೆ 20 ವರ್ಷಗಳು ಫಲ ಕೊಡ್ತಾ ಇರ್ತದೆ. ಕಟವಾದಂಗ ಅದಂಗೆ ಪುನಃ ಹೂ ಬಿಡೋದು ಈಚೆ ಕೊಡೋದು. ಅದಕ್ಕೆ 1 ತಿಂಗಳಿಗೆ 2 ತಿಂಗಳಿಗೆ ಒಂದ್ಸಲ ಔಷಧಿ ಮಾಡ್ಕೋಬೇಕು. ಅದ ಮಾಡಿದ್ರೆ ಅದರಲ್ಲೂ ಈ ಚಿಕ್ಕಡ್ಕಾಗಿರುವಂತ ಜಮೀನು ಚೆನ್ನಾಗಿ ಸಂಪಾದನೆ ಮಾಡ್ಬೋದು ಸರ್. ಅದು ಅನ್ಸ್ಕೊಂಬಂದೆ ಒಳ್ಳೆ ಪಕ್ಕ. 3 ದಿನಗಳು ತರಬೇತಿ? 4 ದಿವಸ ಸರ್. 4 ದಿನ ಎಲ್ಲೆಲ್ಲಿ ಹೋಗಿದ್ರಿ? ಏನೇನು ಅದೇ ಆಗ ಇದ್ಕೋಗಿದ್ದೆ ಸರ್, ಅರಸಿಕೆರೆಯಿಂದ ಹಿಡಿದು ಸಿರ್ಸಾ, ಕೋಲಾರ. ಹಾ ಕೋಲಾರ ಈ ಕಡೆ ಹೋಗಿ ಅಲ್ಲೆಲ್ಲ ನೋಡ್ಕೊಂಡ್ ಬಂದ ಸರ್. ಅಲ್ಲಂತೂ ಅವ್ರ ನೋಡಿದ್ರೆ ಸರ್ ನಾವು ಈಗ ನಮ್ಮ ಸ್ಥಳದ ಎಂಥ ಜಾಗ ಹುಟ್ಟಿದ ದೇವ್ರು ನಮ್ಮ ಅಂತ ಅನಿಸ್ತದೆ ಸರ್. ಆ ಲೆಕ್ಕ ಸರ್ ಒಳ್ಳೆ ಪವಿತ್ರವಾದ ಜಾಗದಲ್ಲಿ ದೇವ್ರ ಹುಟ್ಟ ಅಂತ ಅನಿಸ್ತದೆ ಸರ್. ಅವ್ರ ಆಗತ್ಕಲ್ಲಿ ಅಲ್ಲಿ ಮಾಡ್ತಾರೆ ಸರ್. ನೀರಿಗಷ್ಟು ಅಡಿಯಿಂದ ಎರಡು ಸಲ ತಗ್ಸಲ್ ಇಲ್ವಂತ ಸರ್, ಎರಡು ಇಂಚು ಇಲ್ವಂತೆ, ಒಂದ್ ಇಂಚು ಬಂದದಂತೆ. ಅಂತ ರೈತರುಗಳಲ್ಲೆಲ್ಲ ಎದ್ ಮಾತಾಡಿದ್ರು ನಮ್ಮ ಪ್ರತಿಫಲ ರೈತರುಗಳು ಬಂದರು. ನಿಮ್ಗೆ ಬಂದದ್ದಾಯ್ತು ಆಗ ಸರ್ ನೀರಿನ ಮೇಲೆ ಗೊತ್ತಾಯ್ತು. ನಲ್ಲೆಲ್ಲ ನಾನು ಆ ಕಡೆ ಹೋಗದೆ ಇದ್ರೆ ನನಗೂ ಅರ್ಥವಾಗಿಲ್ಲ ಇಡೀ ಜಿಲ್ಲಾ ಜಿಲ್ಲೆ ಎಲ್ಲ ಎಲ್ಲೂ ನೀರಿಲ್ಲ ಸರ್, ಯಾವ ಕಡೆ ಹುಡುಕುತ್ತದ. ಅಂತದ್ರಲ್ಲಿ ಆ ತರ ಒಂದು ಬೆಳೆ ನೀರಾವರಿ ಮಾಡಿ ಬೆಳೆ ಮಾಡೋ ಅವ್ಯ. ನಂಜುಗೂಡ ಹತ್ರನು 8 ಎಕರೆ ಮಾಡಿದಂತ ಅವ್ಯ. ಆಮೇಲೆ ಹೇಳ್ತು ಇಲ್ಲೇ ಕಾರಣ ಕೊಟ್ಟದೆ ಯಾವುದೇ ಜಾಗ ಆಗಲಿ ಇಷ್ಟು ಚಂದಲ್ಲಿ ಯಾರು ಬೆಳೆದಿದ್ರು ಅಂತ ಕೇಳಿದ್ರು. ಅಲ್ಲಿ ಯಾರು 40 ಚಂದ ಯಾರು ಬೆಳೆದಿಲ್ಲ. ಇಲ್ಲ ಸರ್ ನಾನು ಮಾಡಿದ್ದೀನಿ ಸರ್, ಒಂದು ಗಿಡ ತಂದು ನೆಟ್ಟಿದ್ದೀನಿ ನಮ್ಮ ಮನೆ ಹತ್ರ ಬಿಟ್ಟದೆ, ನನಗೆ ಅಲ್ಲಿ ಅರ್ಥ ಆಯ್ತದೆ. ಆಮೇಲೆ ಹನಿ ನೀರಾವರಿ ಇದ್ದು ಆಮೇಲೆ ಇದ್ದಿಲ್ಲ ಹೋಗಿಸ್ತಿದ್ದೀನಿ ಅದಕ್ಕೆ ಗೊಬ್ಬರ ಗಿಬ್ಬರ ಪೈಪ್ ನ ಹೋಗಿ ಮಾಡೋಣ. ಆ ವಿಧಾನ ಗೊತ್ತಿಲ್ಲ ಹೋಗ್ತೀನಿ ಜನಕ್ಕೆ. ಇವೆಲ್ಲ ನಾನು ಮಾಡಿದ್ದೀನಿ ಸರ್ ಸಿಸ್ಟಮ್ ಅಂತ ಬೇಸ್ ಪರವಾಗಿ ಬಿಟ್ಟೆ ಅಂದ್ಬಿಟ್ಟು ಅವ್ರಿಗೆಲ್ಲ ಹೇಳಿ ನೀವೇನು ಮಾಡದೇ ಇರಲಿಲ್ಲ ನಾನು ಸೋಸಿಗೆ 120-130 ತರಿಸಿಲ್ ಕೊಡ್ತಾ ಇದ್ದೀನಿ ತಗೊಂಡು ನಡೆದ್ರೆ ನಡಿ ಅಂದ್ಬಿಟ್ಟು 8 ಎಕರೆಗೆ ಸಿಬಿ ಹಾಕಿದ ಅಂತ ಪುನಃ. ಆಮೇಲೆ ನಾವು ಏನು ಎಮ್ ಎಲ್ ಎ ಹಂಗೆ ಒಂದೊಂದು ಮನೆ 6 ಕೋಟಿ 7 ಕೋಟಿ ಕಟ್ಟೋದು 4 ಜನ ಅಂತಂದಿರಂತೆ ಏಕ. ಆಗ ಅನ್ನಿಸ್ತು ಇದರಲ್ಲೇ ದಿವಸ ಹತ್ತಾಳು ಕೆಲಸ ಮಾಡ್ತಾ ಇದ್ದೆ ಹೆಣ್ಣು. ಆಮೇಲೆ ಹೆಣ್ಣಿಗೆ ರೇಟ್ ಆಗದಂಗೆ ಪ್ಯಾಕೆಟ್ ಕವರ್ ಅದು 4 ವಯಸ್ಸಲ್ಲಿ ಬಂದಂಥ ಕವರ್ ಬಿಸಾಕ್ಬಿಡೋದು ಹೆಣ್ಣು ಬಂದಮೇಲೆ ಸ್ವಲ್ಪ ಸೈಜ್ ಬಂದಾಗ ಯಾವ್ದಾದ್ರು ವಿಘ್ನ ಮಾಡ್ತದೆ ಡ್ಯಾಮೇಜ್ ಆಗಿರ್ತದೆ ಅಂತ. ಆಮೇಲೆ ಕುಯ್ಕೊಳ್ಳೋ ಟೈಮಲ್ಲಿ ಬಿಚ್ಚಿಬಿಟ್ಟು ಬಲೆ ಅದಕ್ಕೆ ಬಲೆಯಲ್ಲಿ ಶಿಫ್ಟ್ ಮಾಡಿ ಕಳಿಸ್ತಾ ಇರೋದು. ಅಲ್ಲಿಗೆ ಬೇಡಿಕೆ ಜಾಸ್ತಿ ಅಂತ ಅವ್ರಿಗೆ ಬುಟ್ಟೆ ಕೊಡ್ತಾ ಬಂತು 170-180 ರೂಪಾಯಿ ಕೆ ಜಿ. ಅವಕಾಶಗಳು ಬೇಕಾದಷ್ಟು ಇದೆ. ಅದೇ ಸರ್ ಮಾಡ್ತೀನಿ ಅಂದ್ರೆ ರೈತನಿಗೆ ಹುಡುಕಿ ಮಾಡ್ಬೇಕು ಸರ್, ಇಂಥ ಕೆಲಸಗಳು ಮಾಡಿದ್ರೆ ನನ್ಗೆ ಇದಾಯ್ತದೆ ಅಂತ. ಇದೆಲ್ಲ ತಿಳ್ಕೊಂಡು ಬಂದ್ರೆ ನಿಮಗೆ ಸರ್ ತಿಳ್ಕೊಬಂದಾಯ್ತು ಏನೇ ನಾವು ಏನೇ ವಿದ್ಯಾವಂತರಾದ್ರೆ ಇದಾಗಲೇ ನೀ ಇನ್ನೂ ಕಲಿಬೇಕಾದ ಭಾವ ಇದೆ ಸರ್. ಈಗ ಪ್ರಪಂಚ ಜಾಸ್ತಿ ಬೆಳಿಬೇಕು. ಈ ಗೊಬ್ಬರಕ್ಕೆ ಎಲ್ಲ ಎಷ್ಟು ಖರ್ಚು ಮಾಡ್ತೀರಿ ಸುಮಾರು ನೀವು ವರ್ಷಕ್ಕೆ? ಯಾವ ಗೊಬ್ಬರಕ್ಕೆ ಸರ್? ಗೊಬ್ಬರಕ್ಕೆ ಸರ್ ಮನೆ ಗೊಬ್ಬರಕ್ಕೆ ನಮ್ಮ ಊರಲ್ಲಿ 2 ಎಮ್ಮೆ ಮಾಡಿಕೊಂಡಿದ್ವಿ. ಆ ಎಮ್ಮೆದಲ್ಲೇ ಇನ್ನೂ ಒಂದು 10 ಟ್ಯಾಟು ನಾವು ತಗೋತೀವಿ ಮನೆ ಗೊಬ್ಬರ. ಪ್ರತಿ ವರ್ಷ ಹಾಕ್ಲೇಬೇಕು. ಹ್ಞೂ ಹಾಕ್ಲೇಬೇಕು ಸರ್. ಹಾಕ್ಲಿಲ್ಲ ಅಂದ್ರೆ ಮಣ್ಣಲ್ಲಿ ಚೇಂಜ್ ಮಾಡ್ಬೇಕು ಮುಳುಗಡೆ ಅದೇ ಗೋಡ್ ಮಣ್ಣು ಮೇಲ್ ಮಣ್ಣು ಹಾಕಬೇಕು ಬುನಿಯಾದ ಮಣ್ಣು. ಹಂಗೆ ಮಾಡಿದಾಗಲೇ ರೈತ ಬೆಳೆ ಚೆನ್ನಾಗಿ ಕಾಣಬೇಕಾದ್ರೆ. ಇಲ್ಲ ಹಾಕೋದಕ್ಕೆ ಮನೆ ಸೀಮೆ ಗೊಬ್ಬರ ಹಾಕೊಂಡು ಹೋದಾಗ ಈ ಸಲ ಹಾಕೋದು ಇನ್ನೊಂದ್ಸಲ ಬೆಳೆ ನಿಲ್ದಂಗೆ ಆಗೋಯ್ತದೆ. ಹಿಂಗಾಯ್ತದೆ ಸರ್. ಅದ ವಿಧಾನ ಮಾಡಬೇಕು ರೈತರುಗಳೆಲ್ಲ ಅಷ್ಟೇ. ರೈತರು ನಮ್ಮ ಇದಕ್ಕೆ ದೇಶಕ್ಕೆ ಬೆನ್ನೆಲುಬು ಸರ್. ಅವನೇ ಮುಖ್ಯ. ಅವನು ಧೈರ್ಯವಾಗಿ ನಿಂತ್ಕೊಂಡು ಬೆಳಿಬೇಕು, ಅವ್ನು ಗಟ್ಟಿಯಾಗಿ ಬೆಳಿಬೇಕು. ಹಾ ಅವ್ನು ಬೆಳೆದಾಗ ಆಗಿನ ಬಾಕಿ ಎಲ್ಲವ ಸರ್. ಉದಾಹರಣೆಗೆ ನೀವು ಆಫೀಸ್ ಅಲ್ಲ ಅಂತ ತಿಳ್ಕೊಳ್ಳಿ, ನಾವು ನಿಮ್ಗೆ ನಮಸ್ಕಾರ ಹೊಡಿತೀವಿ. ಆದ್ರೆ ಕಷ್ಟಪಟ್ಟು ನಾವು ಬೆಳೆದು ಕೊಡ್ತೀವಲ್ಲ ಆಗ ಅವ್ಗ ಮನಸ್ಸು ಅಂತ ಇರ್ತದೆ ಈ ರೈತ ಬೆಳೆದು ಕೊಡ್ತಾ ಇರ್ತಾನೆ ನಮ್ಮ ಮುಂದ್ಗಡೆ ಇವನು ಒಂಥರ ನಾಳಿನಲ್ಲಿ ಮನಸ್ಸಿಗೆ ಪರದಾಡ್ತಾನಲ್ಲ ಅಂತ ಅನಿಸ್ತಾ ಇರ್ತದೆ. ನಾ ಬೆಳೆದು ಕೊಡ್ತಾನೆ ಪ್ರಪಂಚ ತಿನ್ನೋದು ಹಂಗೆ ಸರ್. ಅದನ್ನ ನಾವು ಹೇಳ್ಕೊಳಂಗಿಲ್ಲ, ಅವ್ರಿಗೆ ಗೊತ್ತಾಯ್ತಾ ಇರ್ತದೆ ಅದು. ಈಗ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಿ ಸ್ವಾಮಿಗೌಡ್ರೆ. ಹೇಳಿ ಸರ್. ಇನ್ನೇನು ಕಾರ್ಯಕ್ರಮ ಕೊನೆಗೆ ಬರ್ತಾ ಇದ್ದೀವಿ, ಫೋನ್ ನಂಬರ್ ಹೇಳೋಕ್ಕಿಂತ ಮುಂಚೆ ಇನ್ನೊಂದು ಹಾಡು ಹೇಳ್ಬಿಡಿ. ಹೇಳೋ ಸರ್. ಈ ರೈತರುಗಳಲ್ಲಿ ಕಲೆಗೆ ಜಾಸ್ತಿ ಇಷ್ಟಪಡ್ತೀವಿ. ಯಾವ್ದ ಕೃಷಿ ಕೇಳ್ತದೆ ಕಲೆಗೆ ಅವ್ರಿಗೆ ಅದೇ ಜ್ಞಾನ. ಹಾ ಮುಕ್ಕಾಲು ಭಾಗ ರೈತರುಗಳು ಕಲೆ ಅದೇ. ಅದ ತೋರ್ಸ್ಕೊಳಕ್ ಆಯ್ತಲ್ಲ ಅವರು. ಈಗ ಒಂದು ಹಾಡ್ತೀನಿ ಸರ್. ಜಗದೈದ್ಭುತ ಸುರಾವಳಿಯ ದಿಕ್ಪಾಲ ಕಲವು ಧನುಜ ಕುಲವು ಗಂಧರ್ವ ದಕ್ಷ ಕಿನ್ನರಾವಳಿಗಳವು ಅಹಸ್ತ ಪರಮೇಷ್ಠಿತವು ಪುರಂದರವು ಪರಮೇಷ್ಠಿತವು ಪುರಂದರವು ಸಂಸರ್ಪನಾಗಿಲ್ಪ ಈ ರಾವಣ ಸಮಾರಪ್ಪವು ಕುಂಭಕರ್ಣ ದಾತೀಶ್ವರ್ಯ ತ್ರಿಭುವನ ಗಂಡ ಬೇರುಂಡ ಧೂರ್ದಂಡ ಬಲ ಮಂಡಿತನಾದ ಈ ರಾವಣ ಗದರ್ಸಾಡಿಯೇ ಏ ಖಳಕುಳಮದಾರಿಗರಿ ಪೌ ಲಸ್ಯ ಹರಿ ಪೌ ಲಸ್ಯ ಹರಿ ಕುಲಪಯೋಧಿ ಚಂದಿರನ ಕುಲ ಕುಲಪಯೋಧಿ ಚಂದಿರನ ನಾರಾಧಿಪರ ಸರೋಜ ಬ್ರಹ್ಮರವು ನಾರಾಧಿಪರ ಸರೋಜ ಬ್ರಹ್ಮರವು ದೀನ ದಿವಿಜ ಲೋಕ ಭೀಕರಣ ದೀನ ದಿವಿಜ ಲೋಕ ಭೀಕರಣ ದಾನವೇಂದ್ರ ಬರುಗನಾಢ್ಯನೇ ದಾನವೇಂದ್ರ ಬರುಗನಾಢ್ಯನೇ ಹಾನಿ ತ್ವರಿತ ಸುರಬದಾಢ್ಯನೇ ಸನ್ಮುತ ಭುಜಬಲ ಉನ್ಮತ ಮಹಿಮ ಘನಗುಣಯುತ ಧುರಿತ ಭರಿತ ವರ ಗುಣಯುತ ನೆನಿಪ ಹರಿಪೌ ನಸ್ಯ ಹರಿಪೌ ನಸ್ಯ ಹರಿ ಕುಲ ಪಯೋಧಿ ಚಂದಿರನ ಕುಲ ಕುಲ ಪಯೋಧಿ ಚಂದಿರನ ಕುಲ ಕುಲ ಪಯೋಧಿ ಚಂದಿರನ. ಯಾವುದು ಸನ್ನಿವೇಶ ಇದು? ಇದು ರಾವಣ ಮೊದಲು ದರ್ಬಾರ್ಸಿನ ಹಾಡೋದು ಸರ್. ಅದ ಒಂದು ನಾತ ಬಗ್ಗೆ ಹಾಡ್ತೀನಿ. ಬೃಹಸ್ತ ಕುಂಭಕರ್ಣಾದಿಗಳೇ ಪರಮೇಶ್ವರನ ಕೃಪೆಯಿಂದ ದೂರ ದೊಡ್ಡ ಪ್ರತಾಪ ನೆನೆಸಿರುವ ಈ ದಶಕಂಠ ರಾವಣೇಶ್ವರನಿಗೆ ಸರಿಸಮ ಬಲಗಳು ಯಾರಿದ್ದಾರೆ ಹೇಳಿ ದೈತ್ಯ ದಾನವರೇ. ಸ್ವಾಮಿಗೌಡ್ರೆ, ಹಾಡು ಕೇಳ್ತಾ ಇರ್ತಾರೆ, ಮಾತಾಡಬೇಕು ಅಂತ ಅವ್ರಿಗೂ ಆಸೆ ಬಂದಿರುತ್ತೆ. ಫೋನ್ ನಂಬರ್ ಹೇಳ್ಬಿಡಿ ಈಗ. ಹಾ, ಹೇಳ್ತೀನಿ ಸರ್. 91-64-16-09 91-64-16-09 91-64-16-09 ಒಳ್ಳೆಯದು. ಸಾಕಷ್ಟು ವಿಷಯಗಳನ್ನು ಹೇಳಿದ್ದೀರಿ, ಜೊತೆಗೆ ನಿಮ್ಮ ಒಂದು ಕಲೆ ಏನಿದೆ ಅದಕ್ಕೂ ಸಹ ನಮಗೆ ಮನವರಿಕೆ ಆಗೋ ಹಂಗೆ ಮಾಡಿದ್ದೀರಿ. ನಮ್ಮ ಕೇಳುಗರು ಸಹ ಖುಷಿಪಟ್ಟಿರ್ತಾರೆ ಅಂತ ನಾವು ಭಾವಿಸೋಣ. ನಿಮ್ಮ ಮಾಹಿತಿಗಾಗಿ, ಹಾಗೆಯೇ ನೀವು ಹಾಡಿದ ಹಾಡುಗಳಿಗಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಿಮಗೆ ಮತ್ತು ಆಕಾಶವಾಣಿ ವೃತ್ತದವರಿಗೆ ಹಾಗೂ ರೈತ ಬಾಂಧವರಿಗೆಲ್ಲ ನಾನು ನಮಸ್ಕಾರವನ್ನು ತಿಳಿಸ್ತೀನಿ ಸರ್. ನಮಸ್ಕಾರ. ಇದುವರೆಗೆ ಕೃಷಿಯ ಅನುಭವವನ್ನು ಕುರಿತು KR ಪೇಟೆ ತಾಲೂಕು ಅಕ್ಕಿಹೆಬ್ಬಾಳು ಹೋಬಳಿ ಮಾಂಬಳ್ಳಿಯ ಪ್ರಗತಿಪರ ಕೃಷಿಕ ಬಿ ಸ್ವಾಮಿಗೌಡ ಅವರೊಂದಿಗಿನ ಮಾತುಕತೆಯನ್ನು ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬದನೆ ಹಾಗೂ ಕುಂಬಳ ಜಾತಿಯ ತರಕಾರಿ ಬೆಳೆಗಳಲ್ಲಿ ಸಮಗ್ರ ಕೀಟ ನಿರ್ವಹಣೆಯನ್ನು ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಜಿಕೆ ರಾಮೇಗೌಡ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಆಲಿಸಲಿದ್ದೀರಿ. ಎಲ್ಲಿ ಹೊಂಟಾರಿ ಇವರು? ಸಿದ್ದಣ್ಣ, ಯಾವ ಕಡೆಪ್ಪ? ಗ್ರಾಮ ಪಂಚಾಯತಿ ಕಡೆಗೆ. ನಾನು ಗ್ರಾಮ ಪಂಚಾಯತಿಗೆ ಹೊಂಟೀನಿ. ಏನ, ನಾನು ಪಂಚಾಯತಿ ಕಡೆ ಹೊಂಟೀನಿ. ಇದೇನಿದು, ಎಲ್ಲಾರು ಗ್ರಾಮ ಪಂಚಾಯತಿ ಕಡೆ ಹೊಂಟಾರಲ್ಲ. ಬುಡಣ, ಇಲ್ಲಿ ಕುಂತ ಏನ್ ಮಾಡ್ತಿ? ನೀನು ನಡಿ. ಯಾಕ, ರೊಕ್ಕ ಹಂಚ್ತಾರೆ ಪಂಚಾಯತಿಯಾಗ? ಹೌದು, ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಶುರು ಆಗ್ಯದ. ಕೂಲಿ ಕೆಲಸ ಕೊಡ್ತಾರ. ನಡಿಯೋ. ಎಂತ ಬಂಗಾರದಂತ ಸುದ್ದಿ ಹೇಳಿದ್ಯೋ? ನಡಿ ಬಂದೆ. ನರೇಗಾ ಯೋಜನೆ ಅಡಿ ಕೂಲಿ ಕೆಲಸ ಮಾಡಲು ಇಂದೇ ಜಾಬ್ ಕಾರ್ಡ್ ಮಾಡಿಸಿ. ಇದಕ್ಕಾಗಿ ಬ್ಯಾಂಕ್ ಖಾತೆ ಮತ್ತು ಅದೇ ಗ್ರಾಮದಲ್ಲಿ ವಾಸಿಸುತ್ತಿರುವ ಬಗ್ಗೆ ಪುರಾವೆ ಒದಗಿಸಬೇಕು. ಜಾಬ್ ಕಾರ್ಡ್ ಇರುವವರಿಗೆ 100 ದಿನ ಕೂಲಿ ಕೆಲಸ ಖಚಿತ. ಗಂಡು ಹೆಣ್ಣಿಗೆ ಸಮಾನ ಕೂಲಿ. ದಿನಕ್ಕೆ 275 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರಲಿದೆ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1-800-4258-666. ಇದು ಮಂಡ್ಯ ಜಿಲ್ಲಾ ಪಂಚಾಯತ್ ಪ್ರಕಟಣೆ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಯೋಜನೆಯಡಿ ಯೋಜನೆಯ ನೆರವು ನೈಜ ಫಲಾನುಭವಿಗಳಿಗೆ ದೊರಕುತ್ತಿರುವುದನ್ನು ಖಾತ್ರಿಪಡಿಸಿಕೊಳ್ಳಲು ಇ ಕೆವೈಸಿ ಮಾಡುವುದು ಅತ್ಯಂತ ಅವಶ್ಯಕವಾಗಿದೆ. ಕೇಂದ್ರ ಸರ್ಕಾರವು ಇ ಕೆವೈಸಿ ಕುರಿತಾದ ಕೈಪಿಡಿಯನ್ನು ಬಿಡುಗಡೆಗೊಳಿಸಿದೆ. ಪಿಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳಾಗಿರುವ ಮೈಸೂರು ಜಿಲ್ಲೆಯ ಎಲ್ಲಾ ರೈತರು ಇ ಕೆವೈಸಿ ಮಾಡಿಸುವುದು ಕಡ್ಡಾಯವಾಗಿರುತ್ತದೆ. ಇ ಕೆವೈಸಿಯನ್ನು 2 ವಿಧಾನಗಳಲ್ಲಿ ಕೈಗೊಳ್ಳಬಹುದಾಗಿರುತ್ತದೆ. ರೈತರು HTTP://pmkisan.gov.in ಪೋರ್ಟಲ್ನ ಫಾರ್ಮರ್ಸ್ ಕಾರ್ನರ್ನ ಇ ಕೆವೈಸಿ ಅವಕಾಶದಡಿ ಈಗಾಗಲೇ ಪಿಎಂ ಕಿಸಾನ್ ಯೋಜನೆಯಡಿ ಫಲಾನುಭವಿಯಾಗಿರುವ ಪ್ರತಿಯೊಬ್ಬ ರೈತನ ಆಧಾರ್ ಸಂಖ್ಯೆಯನ್ನು, ನಂತರ ಆಧಾರ್ ಸಂಖ್ಯೆಯೊಂದಿಗೆ ನೋಂದಣಿಯಾಗಿರುವ ಮೊಬೈಲ್ ಸಂಖ್ಯೆಯನ್ನು ದಾಖಲಿಸಬೇಕು. ನಂತರ ಮೊಬೈಲ್ಗೆ ಒಟಿಪಿಯು ರವಾನೆಯಾಗುತ್ತದೆ. ಹೀಗೆ ಸ್ವೀಕರಿಸಿದ ಒಟಿಪಿಯನ್ನು ಪೋರ್ಟಲ್ನಲ್ಲಿ ದಾಖಲಿಸಿ

ನಮಕ್ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಕ್ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದೆಲ್ಲ ಆಮೇಲೆ, ಮೊದಲು ಎಲ್ಐಸಿ. ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ, ಬಿಕ್ರಿ, ಖರೀದ್, ನಯಿ ಫಸಲ್ ಕಿ ಜುತಾಯಿ,